ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನ ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಕೃಷಿ ಅನುಭವ ಕುರಿತು ಶ್ರೀಮತಿ ಕಬ್ಬೇರು ಭಾಗ್ಯಮ್ಮ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಹೊಸಮಲ್ಪನಗುಡಿ ಗ್ರಾಮದ ಕೃಷಿ ಕಾರ್ಮಿಕ ಮಹಿಳೆ ಕಬ್ಬೇರ್ ಭಾಗ್ಯಮ್ಮ ಇವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಕೃಷಿ ಕೂಲಿ ಕಾರ್ಮಿಕರಾಗಿ ಮತ್ತು ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ, ಜೊತೆಗೆ ಒಂದಿಷ್ಟು ಅವರು ಟೈಲರಿಂಗು ಕಲ್ತ್ಕೊಂಡು ಆ ಟೈಲರಿಂಗ್ ಕೆಲಸವನ್ನು ಮಾಡ್ತಾ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ತಾಯಿದ್ದಾರೆ. ಇತ್ತೀಚೆಗೆ ಸಖಿ ಸಂಸ್ಥೆಯಿಂದ ಸಂಘದಲ್ಲಿ ಕೃಷಿ ಭೂಮಿಯನ್ನು ಗುತ್ತಿಗೆಯನ್ನು ತೆಗೆದುಕೊಂಡು ಸೊ ಕೃಷಿಯನ್ನು ಮಾಡಿಕೊಂಡು ಹೋಗೋದಕ್ಕೆ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡಿಕೊಂಡು ಹೋಗೋದಕ್ಕೆ ಸಖಿ ಸಂಸ್ಥೆಯವರು ಸಹಾಯವನ್ನು ಮಾಡ್ತಿದ್ದಾರೆ. ಸೊ ಇವರ ಈ ಬದುಕಿನ ಪಯಣವನ್ನು ಮತ್ತು ಈ ಕೃಷಿಯ ಸಾಂಘಿಕವಾಗಿ ಸ್ತ್ರೀ ಶಕ್ತಿ ಸಂಘದ ಸದಸ್ಯರೆಲ್ಲರೂ ಒಟ್ಟುಗೂಡಿ ಕೃಷಿ ಮಾಡ್ತಾ ಇರತಕ್ಕಂಥ ಈ ಚಟುವಟಿಕೆಗಳನ್ನು ಒಂದಿಷ್ಟು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಭಾಗ್ಯಮ್ಮರೆ, ಈಗ ನಿಮ್ಮ ಸ್ವಂತ ಊರು ಯಾವುದಮ್ಮ? ನಮ್ಮದು ಆಂಧ್ರ ಸರ್, ಸಂತ ಅವರು. ಆಂಧ್ರದವರ ನೀವು? ಹ್ಞೂ ಸರ್, ಆಂಧ್ರದವರು. ಈ ತೆಲುಗು ಎಲ್ಲ ಚೆನ್ನಾಗಿ ಬರ್ತಾ ನಿಮ್ಗೆ ಹೆಂಗಾರೆ? ತೆಲುಗು ಬರ್ತ ಕನ್ನಡ ಬರ್ತು ಸರ್, ಜಾಸ್ತಿ ಕರ್ನಾಟಕ ಬಂದ್ಮೇಲೆ ಕನ್ನಡನೇ ಇಲ್ಲ ಮಾತಾಡೋದು. ಇಲ್ಲಿಗೆ ಎಷ್ಟು ವರ್ಷ ಆಯ್ತು ನೀವು ಬಂದು? ನಾವು 2005 ಬಂದೀವಿ ಸರ್. 16-17 ವರ್ಷ ಆಗಿರ್ತದೆ ಸರ್ ಬಂದು. ಯಾಕೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರಿ? ನಮ್ಮ ಮನೆಯವ್ರು ಎಲ್ಲ, ನಮ್ಮ ತಾತನವ್ರು ಎಲ್ಲ ಇಲ್ಲೇ ಇದ್ರು ಸರ್. ನಾವು ನಮ್ಮ ತಾತ ಒಬ್ಬತ್ತಿದ್ದ ಊರಲ್ಲಿ ನಮ್ಮ ಮದುವೆ ಕರ್ಕೊಂಡು ಈ ಕಡೆ ಬಂದ್ಬಿಟ್ಟ ಸರ್. ಈ ಕಡೆ ಬಂದಿದ್ರ? ಹ್ಞೂ ಸರ್. ಅಂದ್ರೆ ಇಲ್ಲಿ ಕೆಲಸ ಹುಡ್ಕೊಂಡೇ ಬಂದಿರಿ? ಹ್ಞೂ ಸರ್. ಅಲ್ಲಿ ಅಷ್ಟು ಕೆಲಸ ಮಾಡುವಷ್ಟು ಏನು ವ್ಯವಸ್ಥೆ ಇಲ್ವಾ? ಇಲ್ಲ ಸರ್, ಅಲ್ಲಿ ಏನು ಇದ್ದಿಲ್ಲ. ಆ ತರ ಮಳೆ ಇದ್ದಿಲ್ಲ, ಅವಾಗ ದುಡಿಮೆ ಇದ್ದಿಲ್ಲ, ಆ ತರ ಬಿಟ್ಟು ಇಲ್ಲ ಸರ್. ಇಲ್ಲ, ಇದಾಗಿ ಇಲ್ಲಿ ನಿಮ್ದು ಕೃಷಿ ಭೂಮಿ ಇದೆಯಾ? ಯಾ ಇಲ್ಲ ಸರ್, ಏನೂ ಇಲ್ಲ. ಮತ್ತೆ ಜೀವನಕ್ಕೆ ಏನ್ ಮಾಡ್ತೀರಿ? ನಾವು ಕೆಲಸಕ್ಕೆ ಹೋಗ್ತೇವಲ್ಲ ಸರ್, ದೇಕಾತ್ರ ಬಕ್ಕ ಹೋಗ್ತೀವಿ, ಬೆಲ್ಲದ ಗಾಣಕ್ಕೆ ಹೋಗ್ತೀವಿ, ಟೈಲರಿಂಗ್ ಇದು ಮಾಡ್ತೀವಿ. ಆಲ್ರೌಂಡ್ ಕೆಲಸ ಎಲ್ಲದೂ ಮಾಡ್ಕೊಂಡು ನಾವು ಇದು ಮಾಡ್ತೀವಿ. ಇದೆಲ್ಲ ಯಾವಾಗ ಕಲ್ತ್ರಿ ನೀವು? ನಮ್ದು ಮಾಡಬೇಕು, ನಾವು ಈ ಥರ ಇದು ಆಗ್ಬೇಕಂತ ನಮ್ಮ ಮಟ್ಟಿಗೆ ನಮಗೆ ಮನಸ್ಸು ಆಯ್ತು. ಅಲ್ಲ, ಈಗ ಟೈಲರಿಂಗ್ ಕೆಲಸ ಅಂದರೆ ಏನೋ ಒಂದು ಕಡೆ ಹೋಗಿ ಕಲ್ತಿರ್ತೀರ ಅಂತ ಇಟ್ಕೊಳ್ಳಿ, ಆದರೆ ಈ ಗಾಣದಲ್ಲಿ ಕೆಲಸ ಮಾಡ್ತಿರಲ್ವಾ, ಅದರ ಜ್ಞಾನ ಅದು ಹೇಗೆ ಬಂತು? ಇಲ್ಲಿ ಅಲ್ಲಿ ಏನ್ ಕೆಲಸ ಮಾಡ್ತೀರಿ ಗಾಣದಲ್ಲಿ ನೀವು? ನಾವು ಕೊಬ್ಬು ಗಾಣ ಆಡ್ತೀವ್ರಿ, ಸಿಪ್ಪೆ ಹೋಗ್ತೀವಿ, ಒಣ ಪೀಟ್ರು ಮಾಡ್ತೀವಿ, ಬೆಲ್ಲ ಮಾಡ್ತೀವಿ, ಎಲ್ಲದ ಕೆಲಸ ಮಾಡ್ತೀವಿ ಸರ್. ಅದ್ರಾಗೆ ನಾವು ಇದಾಗಿರೋದು. ಅಲ್ಲಿ ಹೆಂಗೆ ಎಷ್ಟು ಕೊಡ್ತಾರೆ ಕೂಲಿ ನಿಮಗೆ? ನಾವು ಕ್ವಿಂಟಲಕ್ಕೆ ಸರ್ 500 ದುಡ್ತೀವಿ, 400 300. ನಾವು ಯಾವ ಥರ ಕೆಲಸ ಮಾಡ್ತೀವಿ ಸರ್ ಆ ಥರ ದುಡಿ. ಗುತ್ತಿಗೆ ಹಿಡಿದು ಬಿಡ್ತೀರಾ? ಗುತ್ತಿಗೆ ಸರ್ ನಮ್ಮ ಕಡೆ. ಹೌದಾ? ಎಷ್ಟು ಜನ ಇದ್ರಿ ನೀವೆಲ್ಲ ಆ ಥರ ಕೆಲಸ ಮಾಡೋರು? ಆ ಥರ 7 ಇರ್ತೀವಿ, 6 ಇರ್ತೀವಿ, 8 ಇರ್ತೀವಿ. ಆಳು ಹೆಂಗೆಂಗೆ ಬರ್ತಾರೆ ಸರ್ ಆ ಥರ ಇರ್ತೀವಿ. ಹೌದಾ? ಹ್ಞೂ ಸರ್. ಅಂದರೆ ಗಾಣದ ಕೆಲಸದಲ್ಲಿ ತುಂಬ ಆದಾಯ ಇದೆ. ಹ್ಞೂ ಸರ್. ಎಷ್ಟು ದುಡಿತೀರಿ ನೀವು ಒಂದು ಸೀಸನ್ಗೆ? ಒಂದು ವಾರಕ್ಕೆ 2,500 3,000. ನಾವು ದುಡಿಮೆ ಆ ಥರ ದುಡಿತೀವಿ ಸರ್. ನಾವು ಹಂಗೆ ಒಬ್ಬೊಬ್ಬರಿಗೆ ದುಡಿತೀವಿ ಸರ್, 2,500 3,000 ಆ ಥರ. ಗುತ್ತಿಗೆ ಅಂದರೆ ಹೆಂಗೆ? ಒಂದು ಕ್ವಿಂಟಲ್ಗೆ ಎಷ್ಟು ತೊಗೊಂತೀರಾ ನೀವು? ಕ್ವಿಂಟಲ್ಗೆ 110 ರೂಪಾಯಿ ಹಿಂಗೆ ಕೊಡ್ತಾರೆ ಸರ್. ನಾವು 7 ಇರ್ತೀವಿ, 7-6 ಇದ್ರೆ ಸರ್ ಅದರಲ್ಲಿ ಹಂಚ್ಕೋಬೇಕು ಎಲ್ಲರೂ. ಒಂದು ದಿವಸ 12 ಹೊಡ್ತೀವಿ, 7 ಹೊಡ್ತೀವಿ, 8 ಹೊಡ್ತೀವಿ. ಜನ ಎಷ್ಟು ಇರ್ತೀವಿ ಸರ್ ಆ ಥರ ಜನದ ಮೇಲೆ ಪೇಮೆಂಟ್ ಇರ್ತವೆ. ಈ ಗಾಣದಲ್ಲಿ ಕೆಲಸ ಮಾಡೋದು ಮೊದಲು ನಿಮ್ಗೆ ಏನು ಅನುಭವ ಇತ್ತ? ಏನಿದ್ದಿಲ್ಲ ಸರ್. ನೋಡ್ತಾ ಅದೇ ಕಲ್ತು ಬಿಟ್ಟಿವಿ ಸರ್. ಇನ್ನು ಎಲ್ಲ ಮಾಡೋದಷ್ಟೇ ಬಾಕಿ, ಎಲ್ಲ ಕೆಲಸ ನೀವೇ ಮಾಡ್ತೀರಿ? ಮಾಡ್ಬೇಕಂತ ಟ್ರೈನಿಂಗ್ ಕಲೆ ಕುಂತು ಬಿಟ್ಟಿನಿ. ಇವಾಗ ಮೇಲೆ ಪೀಟರ್ ಮಾಡೋದು ಬರ್ತೈತೆ ಅಂದ್ರೆ ಬೆಲ್ಲ ಮಾಡೋದು ಈಸ್ ಸ್ವಲ್ಪ. ಅಂದ್ರೆ ನೀವು ಒಟ್ಟು ಕಬ್ಬಿನ ಹಾಲನ್ನ ಶೋಧಿಸೋ ಕೆಲಸ ಮಾಡಿದ್ರಿ, ಸೋಸುವುದು, ಫಿಲ್ಟರ್ ಮಾಡೋದೆಲ್ಲ ಕಲ್ತಿದ್ರಿ. ಬೆಲ್ಲ ಮಾಡೋ ಪ್ರಕ್ರಿಯೆಯಲ್ಲಿ ಅಷ್ಟೇ ಅದು ಕಡೆಗೆ ಕಲ್ತಿಲ್ಲ. ಅದು ಒಂದೇ ಟ್ರೈನಿಂಗ್ ತಗೊಂಡೋಗಂತ ಸರ್. ಅದು ಕಲ್ತ್ಬಿಟ್ರೆ ನೀವೇ ಗಾಣ ಹಾಕ್ಬಿಡ್ತೀರಾ? ಇಲ್ಲ ಸರ್, ಅದೇ ನಾವು ಗಾಣ ಹಾಕೋದಲ್ಲ. ಪೇಮೆಂಟ್ ಜಾಸ್ತಿ, ದುಡಿಮೆ ಚೆನ್ನಾಗಿ, ನಮ್ಮ ಕೈಗಳ ಕೆಲಸ ಆ ಥರ ಇರುತ್ತೆ. ಈಗ ನಾನು ಇನ್ನೊಂದು ಮಾಹಿತಿಯನ್ನು ಕೇಳಿದೆ. ಈ ಹೊಸ ಮಲಪನ ಗುಡಿಯಲ್ಲಿ ನಿಮ್ಮ ಮಹಿಳಾ ಸಂಘದವರಿಗೆ, ಸಖಿ ಸಂಸ್ಥೆಯವರು ಕೃಷಿಗೆ, ಸಾವಯವ ಕೃಷಿ ಚಟುವಟಿಕೆಯನ್ನು ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ ಅಂತೇಳಿ. ಹೌದಾ? ಹ್ಞೂ ಸರ್. ನಮಗೆ ಚೆನ್ನಾಗಿ ಗದ್ದೆ ಕೊಟ್ಟರು, ಕುರಿನೂ 20 ಕುರಿ ಕೊಟ್ಟರು, ಆಡೂ 10 ಆಡು ಕೊಟ್ಟರು ಸರ್. ಮಾಡ್ಕೊಂಡು ಹೋಗ್ರಿ ಸಂಘ ಒಳಗೆ 10 ಮಂದಿ ಸಂಘ ಮಾಡಿ ಉದ್ಯೋಗಾತ್ರ ಬುಕ್ಕರ್ಲಿದ್ದ ಎಲ್ಲ ನಮಗೆ ಒಳ್ಳೇದೇ ಮಾಡ್ಯಾರ ಸರ್. ಅದು ಮೊದಲು ಈ ಥರ ಯಾರು ಈ ಥರ ಸಂಘದಲ್ಲಿ ಕೃಷಿ ಮಾಡೋರು ಯಾರು ಇದ್ದಿಲ್ಲ. ನಿಮ್ಗೆ ಹೇಗೆ ಅನಿಸ್ತು ನೀವು ಮೊದಲು ಹಿಂಗೆಲ್ಲ ಹೌದಾ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತ ನಿಮ್ಗೆ ಅನಿಸುತ್ತಾ? ಹೇಗೆ ನಾವು ಆ ಥರ ಏನು ಅನ್ಕೊಳ್ಲಿಲ್ಲ ಸರ್. ಅವರು ಎಲ್ಲರೂ ಮೇಡಮ್ ಹೇಳಿದ್ರ ನಾವು ಇಷ್ಟು ಈ ಥರ ಮಾಡಿಕೊಡ್ತೀವಿ, ಈ ಥರ ಮಾಡ್ಕೊಂಡು ಹೋಗ್ರಮ್ಮ, ನಿಮ್ಮ ಇನ್ನೊಬ್ಬರು ಕೈ ಸಾಸ್ಬೇಡ್ರಿ ನಿಮ್ಮದು ಅಂತ ಹೇಳಿಬಿಟ್ಟು ನಮಗೆ ಕೊಟ್ಟರು ಸರ್. ನಾವು ಮಾಡ್ಕೊಂತ ಹೋಗ್ತಾ ಇದ್ದೀವಿ, ಚೆನ್ನಾಗೈತೆ. ಕಡಲಿದ್ದ ನಮ್ಗೆ ಎಷ್ಟು ಎಕರೆ ಭೂಮಿಯನ್ನು ಕೃಷಿ ಮಾಡ್ತಾ ಇದ್ರಿ? 7.5 ಕೊಟ್ಟಾರ ಸರ್. 7.5 ಒಂದೂವರೆ ಎಕರೆ ನಾಟಿ ಹಚ್ಚಿದ್ವಿ ಸರ್. 1/2 ಹುಲ್ಲಿನ ಬೀಜ ಟಗ್ರ ಮರಿಗೆ ಇಟ್ಟಿವಿ ಸರ್. 1/2 ತರಕಾರಿ ಹಾಕೊಂಡಿದ್ದೀವಿ ಸರ್. 1.5 ಏನು ಭತ್ತ ಹಾಕಿದ್ವಿ? ಭತ್ತ ಹಾಕಿದ್ದೀವಿ ಸರ್. ಯಾವ ಭತ್ತ ಬೆಳಿತಿದ್ರಿ ಇಲ್ಲಿ? ಬಾಸುಮತಿ ಅಕ್ಕಿ ಬೆಳಿತಾ ಇದೆ. ಈಗ ಈ ತರ ನೀವು ಮೊದಲು ಮಾಡಿದ್ರೆ ಬೆಳೆದಿದ್ರ? ಏನ್ ಬೆಳೆದಿಲ್ಲ ಸರ್. ಅಲ್ಲ ನಿಮಗೆ ಕೃಷಿಯ, ಈಗ ನೀವು ಹೆಚ್ಚಾಗಿ ಗಾಣದಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರಿ, ಈ ಕೃಷಿಯ ಅನುಭವ ಇತ್ತ ನಿಮಗೆ? ಹೇಗೆ ಇದ್ದಿಲ್ಲ ಸರ್. ಈಗ ನೋಡಿ ನಮ್ಗೆ ಅಣ್ಣವ್ರು ಬಂದು ಕಲಿಸಿದ್ರ, ಸಾವಿತ್ರಿ ಅವರವರು ಎಲ್ಲರ ಅವ್ರ ಸಂಘದವ್ರ ಬಂದು ಈ ಥರ ಮಾಡ್ಕೊಂಡವ್ರು, ಉಪ್ಪು ಬೇಡ, ಹಿಂಡಿ ಬೇಡ, ನಾವು ಮಾಡಿದ್ದ ಔಷಧ ನೀವು ಬೆಳೆಸ್ಕೊಂಡೋಗ್ರ ಅಂತ ಹೇಳಿಕೊಟ್ಟದ ಮೇಲೆ ನಾವು ಸರ್ ಮಾಡಿದ್ವಿ. ಅವ್ರು ಹೇಳ್ದಂಗೆ ಬೆಳೆಸಿದ್ವಿ ಸರ್. ಅಂದ್ರೆ ಸಾವಯವದಲ್ಲೇ ಮಾಡ್ತಾ ಇದ್ವಿ ಸರ್. ಬೇರೆ ಯಾವುದೇ ಅಂಗಡಿಯ ವಸ್ತು ತಂದು ಹಾಕಲ್ಲ? ಔಷಧಿ ಆಗಿರ್ಲಿ, ಗೊಬ್ಬರ ಆಗಿರ್ಲಿ, ಏನಿಲ್ಲ. ಯಾವ್ಯಾವ ಗೊಬ್ಬರ ಬಳಸ್ತೀರಿ ನೀವು ಹಂಗಾರೆ ಸಾವಯವ? ಅದು ಹಿಂಡಿ ಸರ್, ಇದು ಗ್ರಾವಣ ಇಲೆ ಇದೆ ಸರ್, ಅವೆಲ್ಲ ದ್ರಾವಣಗಳನ್ನು ಮಾಡಿದ್ವಿ, ಎಲೆ ದ್ರಾವಣಗಳು ಮಾಡ್ಕೊತೀರಿ. ಇದೆಲ್ಲ ನೀವೇ ತಯಾರು ಮಾಡೋದು ಕಲ್ತಿದ್ದೀರಾ? ನಾವೇ ತಯಾರು ಮಾಡಿ ತೋರಿಸ್ಕೊಟ್ರು ಸರ್. ಒಂದ್ಸಲ 2 ಬಂದು ತೋರಿಸ್ಕೊಟ್ರು, ಆಮೇಲೆ ನಾವೇ ಮಾಡ್ಕೊಂಡು ನೀವೇ ಮಾಡ್ಕೊಳ್ತೀವಿ. ಇಲ್ಲಿ ನಿಮ್ಗೆ ಯಾರಿಗಾದ್ರೂ ರೈತರಿಗೆ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಬಂದು ಕೇಳಿದ್ರೆ ನಾವು ಮಾಡಿಕೊಟ್ಟು ಬೆಳೆಸಿಲ್ಲ ಅಂತ ಹೇಳ್ತೀವಿ ಸರ್. ಈಗ ಸಾಮಾನ್ಯವಾಗಿ ಕೃಷಿ ಮಾಡೋದಂದ್ರೆ ದುಡ್ಡನ್ನು ಹೆಚ್ಚು ಹಾಕೋದಂತ, ಬೀಜಕ್ಕೂ ದುಡ್ಡು ಹಾಕಬೇಕು, ಗೊಬ್ಬರಕ್ಕೂ ದುಡ್ಡು ಹಾಕಬೇಕು, ಔಷಧಿಗಳಿಗೂ ದುಡ್ಡು ಹಾಕಬೇಕು. ಉಪ್ಪಿಗೆ ಹಿಂಡಿಗೆ ಅವ್ರ ಥರ ಬೇಡ, ನಾವು ಇದೇ ಇಟ್ಟು ಬೆಳೆಸೋಣ, ದುಡ್ಡು ಕಳ್ಕೊಳ್ಳೋದು ಅವಸರ ಬೇಡ ಅಂತ ಬಿಟ್ಟು ಅವರು ನಮಗೆ ಸಖಿ ಸಂಘದವ್ರು ಹೇಳಿಬಿಟ್ಟು ಈ ಥರ ಮಾಡಿಕೊಟ್ರೆ ನಮ್ಗೆ ಒಳ್ಳೇದಾಗಿತ್ತು ಸರ್. ಅವ್ರು ಈಗ ನಿಮ್ಗೆ ಅನ್ಸುತ್ತಾ ಕೃಷಿಯಲ್ಲಿ ಹೆಚ್ಚು ದುಡ್ಡಿಲ್ದಿದ್ರು ಸಹಿತ ಕೃಷಿ ಮಾಡಬಹುದು? ನಾವು ಕೊಟ್ರು ಮಾಡಕ್ಕೆ ರೆಡಿ, ಕೊಡ್ಲಿದ್ರು ನಾವು ಬೆಳೆಸಿ ತೋರಿಸ್ಬೇಕು ಸಂಕ ಅನ್ನೋದು ಒಂದು ಖುಷಿ ಐತೆ ಸರ್. ಎಲ್ಲರಿಗೆ ನಮಗೆ ಮಾಡಿ ತೋರ್ಸೋಣ ಅನ್ನೋಷ್ಟು. ಒಬ್ಬರು ಆ ಗದ್ದೆ ಬೆಳೆದಿಲ್ಲ, ನಾವು ಉಪ್ಪು ಹಾಕಿಲ್ಲ, ಹಿಂಡಿ ಹಾಕಿಲ್ಲ, ಅದು ಹೆಂಗೆ ಬೆಳೆಯುತ್ತ ಆ ಥರ ಎಲ್ಲ ಮಾತಾಡಿದ್ರೆ ನಾವು ಅಕ್ಕಿಯಂದಿಲ್ಲ ಸರ್. ಭೂಮಿ ಅಮ್ಮ ಇವತ್ತಿಲ್ದ ನಾಳೆ ಬೆಳಿತಾಳೆ, ಬೆಳೆಸಿ ತೋರ್ಸೋಣ ಅನ್ನೋ ಅಷ್ಟೇ ನಮ್ಗೆ ಇರೋದು ಸರ್. ನಿಮಗೆ ಜನ ಆಡ್ಕೊಂಡಿರ್ತಾರೆ, ಏನು ಭೂಮಿಗೆ ಏನೋ ಹಾಕ್ಲಾರ್ದು ಇವ್ರು ಹೆಂಗೆ ಬೆಳೀತಾರೆ, ಹೆಂಗ್ ಬೆಳೀತಾರ ಅಂತ. ಆ ಥರ ನಾವು ಯಾರ ಅನ್ನಲಿ ಅಂತ ನಾವು ಏನು ಹಾಕೊಂಡಿಲ್ಲ ಸರ್. ನಮ್ಮ ಈ ವರ್ಷ ಬೆಳೆದಷ್ಟು ಬೆಳಿ, ನಾವು ಮುಂದಕ್ಕೆ ಚೆನ್ನಾಗಿ ಬೆಳೆಸಿ ತೋರ್ಸೋಣ ನಮ್ದು ನಾವ್ ಮಾಡ್ಕೊಂಡ್ ಹೋಗೋಣ ಇನ್ನೊಬ್ರು ಮಾತು ಕೇಳೋದು ಬೇಡ ಅಂತ ಬಿಟ್ಟು ಸರ್ ಈ ತರ. ಈಗ ಆ ಜನ ಏನಂತಾರೆ? ಬಂದಿದೆ ಅಲ್ವಾ ನಿಮ್ಗೆ ಕೃಷಿ ಎಲ್ಲ ಎಲ್ಲ ಚೆನ್ನಾಗಿ ಬಂದದ ಸರ್, ಮಾಡಿ ತೋರಿಸ್ಬೇಕು ಸದ್ಯಕ್ಕೆ. ಈಗ ಜನರಿಗೆ ಮನವರಿಕೆ ಆಗ್ತಿದ್ಯಾ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಹಾಕ್ಲಾರ್ದಂಗೆ, ಅಂಗಡಿಯಿಂದ ವಸ್ತುಗಳು ತಂದು ಹಾಕ್ಲಾರ್ದಂಗೆ ಕೃಷಿ ಮಾಡಬಹುದು ಅಂತ ಜನರಿಗೆ ಈಗ ಮನವರಿಕೆ ಆಗಿದೆ. ಸರ್ ನಾವು ನಿಮ್ಮನ್ ನೋಡಿ ಮಾಡೋಣ ಬೆಳೆಸೋಣ ಅಂತ ಅವರು ನಮ್ಮನ್ನ ನೋಡಿ ಬರ್ತಾ ಇದಾರೆ. ಇನ್ನು ನಾವು ಬೆಳೆಸೋಣ ಫಸ್ಟ್ ಗೆ ಅಂತ ನಮ್ ಕಡ್ಲಿದ್ದ ಬೆಳೆಸಿ ಚೆನ್ನಾಗಿ ನೋಡಿದ್ಮೇಲೆ ಆಮೇಲೆ ಎಲ್ಲ ಬೆಳಿಲಿ ಅನ್ನತರ ನಾವು. ಮತ್ತೆ ಬೇರೆ ಏನೇನ್ ಬೆಳೆದ್ರಿ ನೀವು ಸಾವಯವದಲ್ಲಿ ಈಗ? ಅದೇ ಸರ್ ನೆಲ್ಲ ಭತ್ತ ಬೆಳೆದಿವಿ, ತರಕಾರಿ ಬೆಳೆದಿವಿ, ಸೆಂಡಿ ಹೂವನು ಇಟ್ಟಿದ್ದೀವಿ ಸರ್. ದೀಪಾವಳಿ ಮಾಡಿ ಸರ್ ಆಮೇಲೆ ಇದೇ ಇವಾಗ ನೆಕ್ಸ್ಟ್ ಮತ್ತೆ ಹೊಸ ಭೂಮಿಗೆ ಕೊಬ್ಬು ತಯಾರು ಟಿಲ್ಲರ್ ಹೊಡಿಸಿ ಎಲ್ಲ ಇದು ಮಾಡಿ ಸರ್ ಮುರಿ ಬೆಳೆಸಿ ಕಬ್ಬು ಹಾಕ್ಬೇಕಂತ. ನಿಮಗೆ ಗಾಣ ಮಾಡೋದು ಗೊತ್ತೈತೆ ಅಂತ ಮಾಡ್ತಾ ಇದ್ರ? ಹೇಗೆ ಗಾಣ ಮಾಡೋಕು ರೆಡಿ, ಟೈಲರಿಂಗ್ ಕೆಲ್ಸಕ್ಕೆ ರೆಡಿ, ಕುರಿ ಕಾಯಕ್ ಎಲ್ಲ ಆಲ್ ರೌಂಡ್ ಮಾಡ್ಬೇಕು ಸರ್. ಒಂದೇ ಕೆಲಸ ಮಾಡಿದ್ರೆ ಆಗೋದಿಲ್ಲ. ಈಗ ಕಬ್ಬು ಹಾಕೋ ಉದ್ದೇಶ ಏನು? ಗದ್ದೆಕ್ಕಿಂತ ಕೊಬ್ಬು ಹಾಕಿದ್ರೆ ಕಡಿಮೆ ಖರ್ಚಿನಲ್ಲಿ ಬೇಸ್ ಚೆನ್ನಾಗಿ ಬೆಳೆಸ್ಕೋಬಹುದು, ವರ್ಷಕ್ಕೊಂದಟ್ ಭತ್ತ ತೆಗಿಬಹುದು ನಾವು ಅಂತ ಆತರ ಇಟ್ಟಿ ಸರ್. ಪೂರಾ 2.5 ಎಕರೆ ಕಬ್ಬು ಹಾಕ್ಬೇಕಾ? ಸರ್ 2.5 ಎಕರೆ ಕಬ್ಬು ಹಾಕಿಬಿಡಕಂತ ಸರ್. ಅಲ್ಲ ನಿಮಗೆ ಗಾಣದ ಅನುಭವ ಇದೆಯಲ್ಲ, ಗಾಣನ ಮಾಡ್ಬೇಕಂತ ಏನಾದ್ರು ಯೋಜನೆ ಹಾಕೊಂಡ್ರೆ ಹೇಗೆ ಎರಡು ಲಾಭ ನಿಮ್ಮ ಒಂದೇ ಕಡೆ ಇರಲಿ ಅಂತ? ಎಲ್ಲರೂ ನಾವು ಸಂಘಕ್ಕೆ ಲಾಭ ನಾವು ಅವ್ರು ಕೊಟ್ಟಾರ ಸಹಾಯ ಹಿಡ್ದಾರ ನಮ್ಮ ಕೈಗೆ ಅಂದ್ರೆ ಅವ್ರು ಹೆಚ್ಚಿಗೆ ತೋರಿಸ್ಬೇಕು ಸರ್. ನಾವು ಬೆಳೆದು ನಾವು ಚೆನ್ನಾಗಿ ಅವ್ರ ಹಿಂದೆ ಮುಂದೆ ಬಂದಿವ ಅನ್ನೋದಷ್ಟು ತೋರಿಸ್ಬೇಕು. ಈಗ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ನಮ್ಮ ಮನೆಯವರು ಸಿಮೆಂಟ್ನಲ್ಲಿ ಆಪ್ರೇಟ್ರ್ ಸರ್, ಎಳೆ ಹತ್ರ ಎಳೆ ಆಪ್ರೇಟ್ರ್. ಇಬ್ರು ಗಂಡ ಹೆಂಡತಿ ಡಬ್ ಡಬಲ್ ದುಡಿತಾ ಇದ್ರೆ ಈಗ? ಸರ್ ಚೆನ್ನಾಗಿದೆ, ದೇವರದ ಆಶ್ರಯದಿಂದ ಎಲ್ಲ ಚೆನ್ನಾಗಿ ನಮ್ದು ಎಲ್ಲ. ಈಗ ನೀವು ಸಾವಯವ ಕೃಷಿಯಲ್ಲಿ ಭತ್ತ ಬೆಳೆದಿದ್ರಿ, ಮತ್ತೇನೇನು ಬೆಳೆದ್ರಿ? ಅದೇ ಚೆಂಡಿ ಹೂವ, ತರಕಾರಿ, ಹುಲ್ಲಿನ ಬೀಜ, ಟಗ್ರ ಮರಿಗೆ ಹುಲ್ಲಿನ ಬೀಜ ಹಾಕಿ ಸರ್, ಮೇವು ಅದೆಲ್ಲ ತರ ಮಾಡಿ ಸರ್. ನೀವು ಯಾವ್ದನ್ನು ಹೊರಗಡೆ ಖರೀದಿ ಮಾಡೋಂಗಿಲ್ಲ ಈಗ? ದನ ಕರುಗಳ ಮೇವು ನೀವೇ ಬೆಳ್ಕೊಳ್ತೀರಿ? ಬೆಳ್ಕೊಂತೀವಿ. ಚೆಂಡು ಹೂವಿಗೆ ಎಷ್ಟು ಲಾಭ ಬಂತು, ಎಲ್ಲಿ ಮಾರಿದ್ರಿ, ಏನ್ ಲಾಭ ಆಯ್ತಾ? ಅಲ್ಲೇ ಊರಲ್ಲೇ ತಗೊಂಡು ಹೋಗಿದ್ರು ಸರ್. ಆಮೇಲೆ ನಮ್ಮ ಮನೆಗಳಿಗೆ ಪೂಜೆ ಮತ್ತೆ ನಮ್ಮ ಹಬ್ಬಗಳಿಗೆ ನಮ್ಮ ಉಳಿಕೆ ಅದು ಎಲ್ಲ ಮಾರಿದ್ವಿ ಸರ್. ಎಷ್ಟು ಆದಾಯ ಬಂತು? ಆದಾಯ ಒಂದು ನಮ್ದು ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀವಿ, ಯಾಕಂದ್ರೆ ತರಕಾರಿ ಆಗಲ್ಲ, ಅಲ್ಲಿ ಇಟ್ಟಿದ್ದೀವಿ, ಪೂರ್ತಿ ಇಟ್ಟಿದ್ದಿಲ್ಲ ಸರ್. 1,000 ಹಿಂಗ 500 ಹಿಂಗ ಬಂತು ಸರ್. ತರಕಾರಿಯಿಂದ ನಿತ್ಯದ ಒಂದು ಆದಾಯ ಬರ್ತೈತಾ ಡೈಲಿ? ಬರ್ತೈತೆ ಸರ್, ಇವಾಗ ಇಲ್ಲ, ಅದು ಫಲ ಕೆಡಿಸಿಬಿಟ್ಟಿವಿ. ಇವಾಗ ನೆಕ್ಸ್ಟ್ ಕಬ್ಬು ತೊಳೆಯಕ್ಕೆ ಮಾಡಿವಲ್ಲ, ಅದು ಬಂತು, ಬಂದಿದ್ದೆಲ್ಲ ಇದು ತೆಗೆದ್ಬಿಟ್ಟಿವಿ. ನೆಲ್ಲ ಭತ್ತನು ತೆಗೆದಿವಿ, ತರಕಾರಿನು ತೆಗೆದಿವಿ ಸರ್. ಹೌದಾ? ಈಗ ನೆಕ್ಸ್ಟ್ ಕಬ್ಬು ಮಾಡಬೇಕು. ಈಗ ಕೃಷಿ ಜೊತೆಗೆ ಕೃಷಿ ಪೂರಕ ಚಟುವಟಿಕೆಗಳು, ಈಗ ಕುರಿ ಮೇಕೆ ಸಾಕಾಣಿಕೆ ಇದೆಲ್ಲ ಮಾಡ್ತಾ ಇದ್ರಿ, ಅದರ ಆದಾಯ ಉತ್ಪನ್ನ ಹೇಗೆ? ಕುರಿಗಳನ್ನು ಮೇಕೆಗಳನ್ನು ಮಾರ್ತೀರಾ ಅಥವಾ ಹೇಗೆ, ಏನೇನು ಮಾಡ್ತೀರಿ ನೀವು? ನಾವೇನಿಲ್ಲ, ಇವಾಗ ಕುರಿ ಕೊಟ್ಟಾರ ಸರ್, ಅವ್ರು 3 ವರ್ಷದ ತನ ಹಂಚ್ಕೊಂಬಂಗಿಲ್ಲ, ಮಾರಂಗಿಲ್ಲ, ಸಂಘದ ಒಳಗೆ ಇರ್ಬೇಕು 10 ಜನದ ಒಳಗೆ ಅಂತ ಹೇಳ್ಯಾರ ಸರ್. ನಾವು ದಿನ ಇಬ್ರು ಹೋಗ್ತೀವಿ ಮೀಸಕ್ಕ. ದಿನ ಇಬ್ರು ಹೋದ್ರೆ ಗದ್ದೆ ಕೆಲಸಿದ್ರೆ 8 ಜನ ಗದ್ದೆ ಕೆಲಸ ಮಾಡ್ತೀವಿ ಸರ್, ಇಬ್ರು ಕುರಿ ಮರಿಗೆ ಹೋಗಿ. ಆ ಥರ ಏನನ್ನ ಸುಸ್ತಾಯ್ತು ಏನು ನೋಡಿ ಅವ್ರು ಟಗ್ರು ಮೇಯ್ಸಕ್ಕೆ ಹೋಗೋರು ಜವಾಬ್ದಾರಿ ಮಾಡಿ ನೋಡ್ಕೊಂಡು ಮೇಯ್ಸಿ ಇದು ಮಾಡ್ಬೇಕು ಸರ್. ಈಗ ಸಾಮಾನ್ಯವಾಗಿ ಮನೆಯಲ್ಲೇ ಏನಾದರೂ ಕೆಲಸಗಳನ್ನು ಮಾಡುವಾಗ ನಾನೇನು ಮಾಡಲಿ, ನೀನು ಮಾಡು, ಅವ್ರು ಮಾಡು ಅಂತ ಅಂತಿರ್ತಾರೆ. ಅದು ನೀವೊಂದು ಸಾಂಘಿಕವಾಗಿ ಕೃಷಿಯನ್ನೇ ಮಾಡ್ತಾ ಇದ್ದೀರಲ್ಲ, ಇಲ್ಲೇನು ವೈಷಮ್ಯಗಳು ಅಥವಾ ಆ ಥರದ್ದೇನು ಜಗಳಗಳು ಈ ಥರದಿಲ್ವಾ? ನಾವು ಆ ಥರ ಯಾರು ಜಗಳ ಮಾಡೋದಿಲ್ಲ, ಒಬ್ರು ಬಂದ್ರಿಗೂ ನಾನು ಸುಧಾರಿಸ್ಕೊಂಡು ಹೋಗ್ಬಿಡ್ತೀವಿ ಸರ್. ಬರಲಿಲ್ಲ ಅವರು ಇವರು ಅನ್ನೋದಿಲ್ಲ, ನಮ್ಮ ಸರ್ತಿ ಇಲ್ಲ ಬರೋದಿಲ್ಲ ಅಂದರೆ ಸರಿ ಅಮ್ಮ ಇವತ್ತಿರು ಮನೆಯಾಗ ನಾಳೆ ಬಾ, ಆ ಥರ ಮೇಲೆ ಹೋಗ್ಬಿಡ್ತೀವಿ ಸರ್. ಜಗಳ ಆಡೋದು ಅವಶ್ಯಕತೆ ಇಲ್ಲ, ಖುಷಿಯಾಗಿ ಇದ್ದು ಖುಷಿಯಾಗಿ ಬೆಳೆಸ್ಕೊಂಡ್ರಿ, ಚೆನ್ನಾಗಿ ಕೊಟ್ಟಿದ್ದಾರೆ, ಕೊಟ್ಟಿದ್ದು ಕಳ್ಕೊಂಬಾರ್ದು, ಬೇಸ್ ಮಾಡಿ ಅಂತ ಹೇಳ್ತೀವಿ ಸರ್. ಈ ಸಖಿ ಸಂಸ್ಥೆ ನಿಮಗೆ ಯಾವಾಗ ಪರಿಚಯ ಆಯ್ತು, ಹೆಂಗಾಯ್ತು? ನಮ್ಗೆ ಉದ್ದೆ ಕತ್ರ ಬುಕ್ಕಕ್ಕೆ ಹೋಗಿದ್ವಿ ಸರ್, ಅಲ್ಲಿ ಇಂಗ್ಳಿ ಕೆರೆಯಲ್ಲಿ ಬಂದು ಬಿಟ್ಟು ಅವ್ರು ಈ ಥರ ಐತೆ, ಹಿಂಗೆ ಕೊಡ್ತಾ ಇದ್ದಾರೆ, ಹಿಂಗೆ ಮಾಡ್ಕೊಂಡು ಹೋಗ್ರು 10 ಮಂದಿ ಗುಂಪುಗಳಾಗ ಅಂತ ಹೇಳಿದ್ರು ಸರ್. ಸರಿ ಕೊಡ್ರಿ ಮಾಡ್ತೀವಿ ಅಂತೇಳಿ ಅವಾಗ್ಲಿಂದ ಪರಿಚಯ ಆಯ್ತು ಸರ್. ಈಗ ಕೃಷಿ ಇದು ನೀವು ಮೊದಲ ಅನುಭವ ನಿಮಗೆ ಕೃಷಿ ಮಾಡ್ತಾ ಇರೋದು? ಏನು ಮೊದಲು ಇತ್ತ ನಿಮ್ಗೆ ಅನುಭವ? ಮೊದಲು ಯಾವಿದ್ದಿಲ್ಲ ಸರ್, ಇವಾಗ 6 ತಿಂಗಳ ಮುಂದಲಿದ್ದೆ ಎಲ್ಲ ಚೆನ್ನಾಗಿ. ಈಗ ನಿಮಗೆ ಧೈರ್ಯ ಬಂದಿದೆಯಾ ನಾವು ಮುಂದೆ ಕೃಷಿ ಮಾಡ್ಬೋದು ಚೆನ್ನಾಗಿ? ಚೆನ್ನಾಗಿ ಮಾಡ್ಬೋದು ಅಂತಾನೆ ಐತೆ ಸರ್ ಇವಾಗ. ಚೆನ್ನಾಗಿ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿ ಗದ್ದೆ ಬೆಳೆಸೋಣ, ಮರಿಗಳು ಚೆನ್ನಾಗಿ ಒಂದಕ್ಕೊಂದು ಇವಾಗ 20 ಮರಿಗೆ ಇನ್ನು 10 ಮರಿ ಆಡ್ಬಿಟ್ಟಾರ, ಚೆನ್ನಾಗಿ ಬೆಳವಣಿಗೆ ಆಗಲಿ ಆ ಥರ ಇದೆ ಸರ್. ಅವ್ರು ಕೊಡೋದಕ್ಕಿಂತ ನಮ್ಗೆ ಮೇಸದ ದೊಡ್ಡದು ಹೆಚ್ಚು ಅಂತ. ಈಗ ಯಾವುದೇ ಸಂಘದಲ್ಲಿ ಒಂದು ಲೆಕ್ಕಪತ್ರ ಬರೆಯೋದಾಗಿರ್ಬೋದು ಇಂಥದ್ದೆಲ್ಲ ಇರ್ತದೆ, ಇವನ್ನೆಲ್ಲ ಯಾರು ಮಾಡ್ತಾರೆ? ನೀವು ವಿದ್ಯಾಭ್ಯಾಸ ಮಾಡಿದ್ದೀರಾ ಹೇಗೆ? ನಾವು ವಿದ್ಯೆ ಕೆಲಸ ಮಾಡಿಲ್ಲ ಮೇಡಮ್ ಮೊದಲ ಸರ್, ನಾವು ಅವರಿಗೆ ಲೀಡ್ರಿಗೆ ಹೇಳಿ ಎಲ್ಲ ಬರ್ಸಿಬಿಡ್ತೀವಿ ನಾವು, ಹಿಂಗ ಈ ತರ ಹಿಂಗ ಐತೆ ಇವತ್ತಿಂದ. ಈಗ ಇದು ಎಲ್ಲ ಕೃಷಿ ಚಟುವಟಿಕೆ ಲೆಕ್ಕಪತ್ರ ಇಡ್ತಾ ಇದ್ರ? ಯಾವ್ದಕ್ಕೆ ಏನ್ ಖರ್ಚು ಮಾಡಿದ್ದೇವೆ, ಯಾವ್ದಕ್ಕೆ ಎಲ್ಲಿ ಹೋಗಿದ್ದೇವೆ, ಇವತ್ತು ಏನ್ ಕೆಲಸ ಮಾಡಿದ್ದೇವೆ, ಎಲ್ಲ ದಿನಕ್ಕೆ ಬರ್ತೀವಿ ಸರ್. ನೀವು 1.5 ಎಕರೆ ಭತ್ತ ಬೆಳೆದಿರಂದ್ರಲ್ಲ, ಅದಕ್ಕೆ ತುಂಬಾ ಖರ್ಚು ಬಂತ ಅಥವಾ ಕಡಿಮೆ ಖರ್ಚು ಬಂತ? ಏನ್ ಖರ್ಚು, ನಾವು ಖರ್ಚೇ ಇಟ್ಟಲ್ಲ ಸರ್. ಹೌದಾ? ಮಾಡಕ್ ಕಳೆ ತೆಗ್ದಷ್ಟೇ ನಮ್ದು. ಮತ್ತೆ ಕೂಲಿ ಹೋಗತ್ತ ಅಂದ್ಬಿಟ್ಟು ನಾವೇ ಎಣ್ಣೆ ಟ್ಯಾಂಕ್ ಹಾಕೊಂಡು ಎಣ್ಣೆ ಹೊಡೆದ್ವಿ. ನೀವೇ ಹೊಡೆದಿದ್ರಿ? ನಾವೇ ಹೊಡೆದು ಬಿಟ್ಟಿವಿ ಸರ್. ಅದಕ್ಕೇನು ಕೂಲಿ ಗಂಡು ಮಕ್ಕಳು ಕರೆಸಿ ಎಣ್ಣೆ ನೀವೇ ಸ್ಪ್ರೇ ಮಾಡಿದ್ರಿ? ಅದನ್ನು ಕೂಲಿ ಉಳಿಸ್ಕೊಂಡಿದ್ರಿ? ಅಂದ್ರೆ ನಮ್ಮ ರೈತರು ಖರ್ಚು ಕಡಿಮೆಯಿಂದ ಅಥವಾ ಖರ್ಚಿಲ್ದೇ ಕೃಷಿ ಮಾಡಬಹುದು. ಮತ್ತೆ ಯಾಕೆ ನಮ್ಮ ರೈತರೆಲ್ಲ ತುಂಬಾ ಈ ಔಷಧಿಗೆ ದುಡ್ಡು ಹಾಕ್ತಾರೆ, ಬೀಜಕ್ಕೂ ದುಡ್ಡು ಹಾಕ್ತಾರೆ, ಮತ್ತೇನೋ ರೋಗ ಬಂದ ಅಂತೇಳಿ ಮತ್ತಿನ್ಯಾವುದೋ ಔಷಧಿಗೆ ಹೆಚ್ಚು ಹೆಚ್ಚು ದುಡ್ಡು ಹಾಕ್ತಾರೆ, ಸಾಲ ಮಾಡ್ಕೊಳ್ತಾ ಹೋಗ್ತಾರೆ, ಯಾಕೆ ಹಿಂಗಾಗ್ತಾ ಇದೆ? ನೀವು ಇದನ್ನೆಲ್ಲ ಜನರಿಗೆ ತಿಳಿಸಿ ಹೇಳ್ಬೋದಲ್ವಾ ಹೇಗೆ? ಅದೇ ಇವಾಗ ನಾವು ಬೆಳೆಸಿ ಒಬ್ಬರು ನೋಡೊಬ್ರು ಮಾಡ್ಕೊಂಡ್ಲಿ, ಇವಾಗ ನಮಗೆ ಇಷ್ಟು ದಿನ ಗೊತ್ತಿಲ್ಲ ಸರ್, ಸಂಘದವ್ರು ಬಂದಾರ್ಲಿದ್ದ ನಮ್ಗೆ ಈ ಥರ ಕಲಿಸ್ಯಾರೆ, ನಮ್ಮಲ್ಲಿದ್ದ ಇನ್ನೊಬ್ರು ಚೆನ್ನಾಗಿ ಬೆಳೆಸ್ಕೊಂಡ್ಲಿ, ಇವಾಗ ಮಾಡಕ್ ರೆಡಿ ಆಗ್ಯಾರ ನಮ್ಮ ನೋಡಿ ಒಬ್ರು. ಈಗ ಬಗೆ ಮರೆ ನಮ್ಮ ರೈತ ಕುಟುಂಬದ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಅಥವಾ ಕೃಷಿ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇರ್ತದೆ, ಆದರೆ ಅವರಿಗೆ ಯಾವುದೇ ರೀತಿಯ ಸಪೋರ್ಟ್ ಇರೋದಿಲ್ಲ, ಅಂದರೆ ಏನು ಮಾಡ್ಬೇಕಂತ ಗೊತ್ತಿರೋದಿಲ್ಲ, ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಿ ನೀವು? ನಾವು ಮಾಡಿ ಕೊಟ್ಟಿದ್ದು ಹಿಂಗೆ ಬರ್ರಿ ಹಿಂಗೆ ಬೆಳೆಸ್ಕೇರಿ ಹಿಂಗೆ ಈ ಥರ ಮಾಡಿರಿ ಅಂತ ಹೇಳ್ಕೊಡ್ತೀವಿ ಸರ್. ಈ ಥರ ನಾವು ಬೆಳೆಸಿವಿ ಹಿಂಗೆ ಹೇಳ್ಕೊಟ್ಟಾರೆ ನಮಗೆ, ನಮ್ಮ ನೋಡಿ ನೀವು ಈ ಥರ ಮಾಡಿರಿ ಬೆಳೆಸಿರಿ ಗದ್ದೆಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ನೀವು ಸಾವಯವದಲ್ಲಿ ಕೃಷಿ ಮಾಡ್ತಾ ಇದ್ದೀರಿ, ಅಂದರೆ ದ್ರಾವಣಗಳನ್ನೆಲ್ಲ ನೀವೇ ತಯಾರು ಮಾಡ್ಕೊಳ್ತೀರಿ, ನಮ್ಮ ರೈತರು ಯಾರಾದರೂ ಅಕ್ಕಪಕ್ಕದವರು ಅಥವಾ ನಿಮ್ಮೂರಾರು ಇರ್ಬೋದು, ಏ ನೀವೆಲ್ಲ ಕಡಿಮೆ ಖರ್ಚಲ್ಲಿ ಕೃಷಿ ಮಾಡ್ತೀರಂತೆ, ನಮಗೂ ಸ್ವಲ್ಪ ಹೇಳ್ಕೊಡ್ರಿ ಅಂದರೆ ಬಂದರೆ ನೀವು ಹೇಳ್ಕೊಡ್ತೀವಿ ಸರ್. ಹೇಳ್ಕೊಡ್ತೀವಿ ಮಾಡಿ ತೋರಿಸ್ಕೊಡ್ತೀವಿ. ಮಾಡಿ ತೋರಿಸ್ಕೊಡ್ತೀರಿ, ನೀವು ಒಂದಿಷ್ಟು ಅವ್ರಿಗೆ ಬೆನ್ನಿಗೆ ಆಸರೆ ನಿಂತು ಮಾಡ್ಕೊಡ್ತೀರಿ? ಒಳ್ಳೆಯದು ಭಾಗ್ಯಮರೆ, ನೀವು ಈ ಸಖಿ ಸಂಸ್ಥೆಯ ಸಹಾಯದೊಂದಿಗೆ ಕೃಷಿ ಭೂಮಿಯನ್ನು ಗುತ್ತಿಗೆ ತೆಗೆದುಕೊಂಡು ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಖರ್ಚು ಕಡಿಮೆ, ಹಾಗಾಗಿ ಇಂಥ ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಆಹಾರ ಬೆಳೆಗಳನ್ನು ಬೆಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಿಮ್ಮ ಸಂಘದ ಮೂಲಕ ಮಾಡಿ ತೋರಿಸಿದ್ದೀರಿ. ಮುಂದೆ ಕಬ್ಬು ಬೆಳೆದು ದೊಡ್ಡ ಮಟ್ಟದಲ್ಲಿ ಒಂದು ಕೃಷಿಯನ್ನು ಮಾಡಬೇಕಂತ ನೀವು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ. ಜೊತೆಗೆ ನಿಮ್ಮ ಸಂಘಕ್ಕೇ ಕೃಷಿಗೆ ಚಟುವಟಿಕೆಗೆ ಪೂರಕವಾಗಿರ್ತಕ್ಕಂತಹ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇದೆಲ್ಲದಕ್ಕೂ ಸಹಿತ ಸಹಾಯ ಆಗಿದೆ, ಅದನ್ನೆಲ್ಲದೂ ಮಾಡ್ತಾಯಿದ್ರಿ. ನಿಮ್ಮಂತೆ ಮತ್ತಷ್ಟು ಮಹಿಳೆಯರು ಒಂದಿಷ್ಟು ಮುಂದೆ ಬಂದು ಈ ಕೃಷಿಯಲ್ಲಿ ಸಾಂಘಿಕವಾಗಿ ಮಾಡೋದರಿಂದ ಒಂದಿಷ್ಟು ಜವಾಬ್ದಾರಿಗಳನ್ನು ಹಂಚಿಕೆ ಮಾಡೋದು, ಶ್ರಮವನ್ನು ಹಂಚಿಕೆ ಮಾಡಿಕೊಳ್ಬೋದು. ಈ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀಮತಿ ಕಬ್ಬೇರು ಭಾಗ್ಯಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಕೃಷಿ ಗೀತೆಗಳನ್ನು ಕೇಳಿ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮುಂಗಾರು ಋತುವಿಗೆ ಯಾವ ತಳಿಗಳು